ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 8, ಪ್ರಕೃತಿಯ ಮಡಿಲಲ್ಲಿ. ನನ್ನ ಪತ್ರಲೇಖನ ಹವ್ಯಾಸ ಆರಂಭವಾದುದು ಸಣ್ಣ ಚಿಕ್ಕಪ್ಪನಿಗೆ ನಾನು ಬರೆಯುತ್ತಿದ್ದ ಪತ್ರಗಳಿಂದ. ಚಿಕ್ಕಪ್ಪ ಮದುವೆಯಾಗಿ ಮುಂಬೈಗೆ ಹಿಂದಿರುಗಿದ ಮೇಲೆ ನಾನು ಅವರಿಗೆ ಪತ್ರ ಬರೆಯಲು ಆರಂಭಿಸಿದೆ. ಮದುವೆಯಾದ ಮರು ವರ್ಷವೇ ಚಿಕ್ಕಮ್ಮ ಬಸುರಿಯಾಗಿ ಅವಳಿ ಹೆಣ್ಣು ಶಿಶುಗಳಿಗೆ ಜನ್ಮವಿತ್ತಿದ್ದರು. ಈಗ ರಾಮಕೃಷ್ಣ ವಿದ್ಯಾಲಯವಿರುವಲ್ಲಿ ಇದ್ದ ರಾಮಕೃಷ್ಣ ನರ್ಸಿಂಗ್ ಹೋಮ್ನಲ್ಲಿ ಡಾಕ್ಟರ್ ಕುಲಾಸೋ ಹಾಗೂ ಡಾಕ್ಟರ್ MS ಪ್ರಭು ಅವರು ಚಿಕ್ಕಮ್ಮನ ಹೆರಿಗೆ ಮಾಡಿಸಿದ್ದರು. ಶಿಶುಗಳಿಗೆ ಬಾಟ್ಲಿಯಲ್ಲಿ ಹಾಲು ಮತ್ತು ಚಿಕ್ಕಮ್ಮನಿಗೆ ಬಾಟ್ಲಿಯಲ್ಲಿ ಕಾಫಿ ತೆಗೆದುಕೊಂಡು ಬೆಸೆಂಟ್ ಶಾಲೆಯ ನಮ್ಮ ಮನೆಯಿಂದ ನಾನು ನಡೆದು ಹೋಗುತ್ತಿದ್ದೆ. ನನಗಾಗ 10 ವರ್ಷವಷ್ಟೇ. ಎಳೆಯ ಶಿಶುಗಳನ್ನು ಎತ್ತಿಕೊಂಡು ಆಡಿಸುವುದು, ಮುದ್ದಿಸುವುದು ನನಗೆ ಆಗಲೂ ಇಷ್ಟ, ಈಗಲೂ ಇಷ್ಟ. ಹೀಗೆ ಚಿಕ್ಕಪ್ಪನ ಮಕ್ಕಳು ಅನುಪಮ, ನಿರುಪಮ, ಅನು, ನಿರು ನನ್ನ ಮುದ್ದಿನ ಕೂಸುಗಳಾದರು. ಮತ್ತೆರಡು ವರ್ಷಗಳಲ್ಲಿ ಚಿಕ್ಕಮ್ಮ ಪುನಃ ಬಸುರಿಯಾಗಿ ಅದೇ ಆಸ್ಪತ್ರೆಯಲ್ಲಿ ಪುನಃ ಅವಳಿ ಹೆಣ್ಣು ಶಿಶುಗಳನ್ನೇ ಪ್ರಸವಿಸಿದರು. ಹೆರಿಗೆ ಸಮಯ ಈ ಬಾರಿಯೂ ಆಸ್ಪತ್ರೆಯಲ್ಲಿ ಜೊತೆಗಿದ್ದ ನಮ್ಮ ಅಮ್ಮ ಮನೆಗೆ ಮರಳಿ ನಗುತ್ತಾ ಆಂಟಿಯೊಡನೆ ಅಂದರು, ಸುಂದರಿಯ ಅಳುವೇ ಅಳು, ಅದಕ್ಕೆ ಡಾಕ್ಟರ್ ಅಳುವುದ್ಯಾಕೆ, ಇನ್ನೊಮ್ಮೆ ಒಟ್ಟಿಗೆ 4 ಗಂಡು ಹೆತ್ತರಾಯ್ತಲ್ಲ ಎಂದು ತಮಾಷೆ ಮಾಡಿ ನಗಿಸ್ಲಿಕ್ಕೆ ನೋಡಿದರು. ಈ ಚಿಕ್ಕ ಅವಳಿಗಳು ಸುಕನ್ಯಾ ಸುಜನ್ಯ, ನಮ್ಮ ಸುಖ ಸುಜಿ. ಹುಟ್ಟಿದಾಗ ನಾನು ಚಿಕ್ಕಪ್ಪನಿಗೆ ಬರೆದಿದ್ದ ಪತ್ರದಲ್ಲಿ ಅವರ ಜನನದ ಸಮಯ ಹಾಗೂ ಶಿಶುಗಳ ವರ್ಣನೆ ಎಲ್ಲವೂ ಇದ್ದು, ಈಗ 4 ವರ್ಷಗಳ ಹಿಂದೆ ಚಿಕ್ಕಪ್ಪನ ಮರಣಾನಂತರ ಅವರ ಕಪಾಟಿನಲ್ಲಿ ಸಿಕ್ಕಿದ ಈ ಪತ್ರದಿಂದ ಅವರಿಗೆ ತಮ್ಮ ಜನನದ ಗಳಿಗೆ ತಿಳಿದು ಬಂತು. ಮಗು ನಿರು ಪುಟ್ಟ ಶಿಶುವಾಗಿದ್ದಾಗ ನಮ್ಮಮ್ಮ ಒಂದಿನ ಮಗುವನ್ನು ಮಡಿಲಲ್ಲಿರಿಸಿ ಆಡಿಸುತ್ತಿದ್ದಾಗ ತಮ್ಮ ಮುರಳಿ ಮಗುವಿನ ಬಾಯಿಗೆ ಪೆಪ್ಪರ್ ಮಿಂಟ್ ಹಾಕಿ ಅದು ಗಂಟಲಲ್ಲಿ ಸಿಕ್ಕಿ ಅವಸ್ಥೆಯೇ ಆಗುವುದರಲ್ಲಿತ್ತು. ಅಮ್ಮ ಹೇಗೋ ಅದನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದರು. ಕುತ್ತಿಗೆ ಇನ್ನೂ ದೃಢವಾಗಿರದ ಎಳೆಯ ಮಗುವನ್ನು ಎತ್ತಿ ತಿರುಗುತ್ತಿದ್ದ ನನ್ನ ಕೈಗಳಿಂದ ಹಿಂದಕ್ಕೆ ವಾಲಿ ಕೆಳಗೆ ಬಿದ್ದಿದ್ದಳು. ಅಡಿಗೆ ಕೋಣೆಯ ಸೆಗಣಿ ಸಾರಿಸಿದ ನೆಲವದು. ಪುಣ್ಯಕ್ಕೆ ಮಗುವಿಗೇನೂ ಆಗಿರಲಿಲ್ಲ. ಸ್ವಾರಸ್ಯವೆಂದರೆ ಕೆಲ ವರ್ಷಗಳ ಬಳಿಕ ನನ್ನ ಮೊದಲ ಮಗು ಕೂಡ ಇದೇ ಅನುವಿನ ಕೈಯಿಂದ ಇದೇ ಸ್ಥಳದಲ್ಲಿ ಹೀಗೇ ಹಿಂದಕ್ಕೆ ವಾಲಿ ಬಿದ್ದು ಬಿಟ್ಟಿದ್ದ. ಆಗಲೂ ಮಗುವಿಗೇನೂ ಆಗಿರಲಿಲ್ಲ. ಬೊಂಬಾಯಿಗೆ ಹೋಗಿದ್ದ ಶಾರದತ್ತೆ ಮರಳಿ ಬಂದಿದ್ದರು. ಮಕ್ಕಳ ತೊಟ್ಟಿಲು ತೂಗುತ್ತಾ, ಮೆಲುದನಿಯಲ್ಲಿ ಹಾಡುತ್ತಾ, ಒಳ ಹೊರಗೆ ಓಡಾಡುತ್ತಾ ಕೆಲಸದಲ್ಲಿ ಮಗ್ನರಾಗಿರುತ್ತಿದ್ದರು. ದೊಡ್ಡಮ್ಮ, ಮಕ್ಕಳು ಸುರೇಶಣ್ಣ, ಸತೀಶ, ದೇವಲ, ಗಿರಿ ಮತ್ತು ಚಿಕ್ಕ ಮಗು ಸದಾ. ಸುರೇಶಣ್ಣ ತಂಟೆ ಪೋಕರಿಯಾದರೆ ಸತೀಶನದು ಅಷ್ಟೇ ಸಾಧು ಸ್ವಭಾವ. ಇನ್ನು ತನ್ನ ಪಾಡಿಗೆ ತಾನು ಆಡುತ್ತಾ ತಿನ್ನುತ್ತಾ ಇರುತ್ತಿದ್ದ ದೇವಲ ಮಧ್ಯಾಹ್ನ ಮಲಗಿದಳೆಂದರೆ ಸಂಜೆ ಏಳುವಾಗ ಕಾಲುಗಳನ್ನು ನೆಲಕ್ಕೆ ಉಜ್ಜಿ ಉಜ್ಜಿ ರಚ್ಚೆ ಹಿಡಿದು ಆರ್ಭಟ ಕೊಡುವ ಬಾಲೆ. ಇದು ನಿತ್ಯದ ಪರಿಪಾಠವಾಗಿತ್ತು. ಆಡಿ ಓಡಿ ಬಿದ್ದು ಗಾಯ ಮಾಡಿಕೊಳ್ಳುವ ಗಿರಿ, ಬೆಚ್ಚಗಿದ್ದ ಹೆಚ್ಚೇನೂ ತೊಂದರೆ ಕೊಡದ ಶಾಂತ ಮಗು ಸದಾ. ರಜಾದಿನಗಳಲ್ಲಿ ನಾವು ಮಕ್ಕಳು ಮಂಗಳೂರಿಂದ ಬಂದು ಜೊತೆಗೂಡುತ್ತಿದ್ದೆವು. ಅವಳಿ ಮಕ್ಕಳು 4 ಸಮರೂಪಿಗಳಾಗಿರದೆ 4 ಭಿನ್ನರೂಪರು. ದೊಡ್ಡವರಿಬ್ಬರು ಆರೋಗ್ಯವಂತರಾಗಿದ್ದರೆ ಚಿಕ್ಕವರಲ್ಲಿ ಸುಖ ಕ್ಷೀಣಳಿದ್ದಳು. ನಿರು ಗುಂಗುರು ಕೂದಲ ಮುದ್ದಾದ ಮಗುವಾಗಿದ್ದು ಕೊಂಡಾಟ ಕುಟ್ಟಿಯಾಗಿದ್ದರೆ ಅನು ತಂಗಿಯರನ್ನು ಸಂಭಾಳಿಸಿಕೊಂಡು ಹೋಗುವ ಹಿರಿಯಕ್ಕನಂತಿದ್ದಳು. ಸುಜಿ ಸಪೂರವಿದ್ದರೂ ಬಲು ಚುರುಕಾಗಿದ್ದಳು. ದಿನವಿಡೀ ಆಡಿ ಓಡಿ ಸುಸ್ತಾಗುವ ಸುಜಿ ಮುಸ್ಸಂಜೆಯ ಪ್ರಾರ್ಥನೆ ಸಮಯಕ್ಕೆ ನಾವೆಲ್ಲ ದೇವರ ನಾಮ ಹಾಡುತ್ತಿರುವಂತೆಯೇ ಅಲ್ಲಿಯೇ ಕೌಚಿ ಬಿದ್ದು ಗೊಂಕುರು ಕಪ್ಪೆಯಾಗಿ ನಿದ್ದೆ ಹೋಗುತ್ತಿದ್ದಳು. ಮತ್ತು ಅವಳನ್ನು ಎಬ್ಬಿಸಿ ಉಣಿಸುವಲ್ಲಿ ಚಿಕ್ಕಮ್ಮ ಸೋಲುತ್ತಿದ್ದರು. ಮಧ್ಯಾಹ್ನದ ಹೊತ್ತು ಚಿಕ್ಕಮ್ಮ ತಮ್ಮ ತೆಂಕಲಾಗಿನ ಕೋಣೆಯಲ್ಲಿ ಚಾಪೆಯ ಮೇಲೆ ಕುಳಿತು ಬಾಗಿ ಮುಂಬೈಯಲ್ಲಿದ್ದ ಚಿಕ್ಕಪ್ಪನಿಗೆ ಪತ್ರ ಬರೆಯುತ್ತಿದ್ದರು. ಬಳಿಯಲ್ಲೇ ಕುಳಿತು ಕತೆ ಪುಸ್ತಕ ಓದುತ್ತಾ ನಾನು ನೋಡುತ್ತಿದ್ದೆ. ಪತ್ರದ ಆರಂಭದಲ್ಲಿ ಸಂಬೋಧನೆ ಪ್ರಾಣೇಶ್ವರ ಎಂದಿರುತ್ತಿತ್ತು. ಮುಂದೆ ನನ್ನ ಮದುವೆಯಾಗಿ ಮುಂಬೈಯಲ್ಲಿದ್ದ ನಮ್ಮವರಿಗೆ ಪತ್ರ ಬರೆಯಬೇಕಾಗಿ ಬಂದಾಗ ಪ್ರಾಣೇಶ್ವರ ನನಗೆ ನಾಟಕೀಯವಾಗಿ ಕಂಡಿತ್ತು. ಅಮ್ಮನೊಡನೆ ಕೇಳಿ ಅಮ್ಮನ ಸಲಹೆಯಂತೆ ಇಂಗ್ಲಿಷ್ ಸಂಬೋಧನೆಯನ್ನೇ ಆರಿಸಿಕೊಂಡಿದ್ದೆ. ಕೆಲವು ಸಂಜೆಗಳಲ್ಲಿ ನಾವು ಗುಡ್ಡೆಮನೆ ಮಕ್ಕಳೆಲ್ಲರೂ ಹೊಳೆಯಾಚೆಗೆ ಎತ್ತರದಲ್ಲಿದ್ದ ಗುಡ್ಡದ ಮೇಲೇರಿ ವಿಹರಿಸುವುದಿತ್ತು. ಅಲ್ಲಿಂದ ಸೂರ್ಯಾಸ್ತ ವೀಕ್ಷಣೆ ಮುದು ನೀಡುತ್ತಿತ್ತು. ದಕ್ಷಿಣಕ್ಕೆ ತಲಪಾಡಿ ಹೊಳೆ, ಉತ್ತರಕ್ಕೆ ನಮ್ಮ ಉಚ್ಚಿಲ ಹೊಳೆ ಹರಿಯುತ್ತಿದ್ದ ನೋಟ ಹಾಗೂ ಕಣ್ಣು ಹಾಯ್ದಷ್ಟೂ ದೂರ ತೆಂಗಿನ ತೋಟ, ಅದನ್ನು ಸೀಳಿಕೊಂಡು ಸಾಗುವ ರೈಲು ಬಂಡಿಯ ಸಿಳ್ಳು ಹಾಗೂ ಈ ಹಸಿರಿನ ನಡುವೆ ಮೇಲೇರುತ್ತಿದ್ದ ಉಗಿಬಂಡಿಯ ಹೊಗೆ ಕಣ್ಮನ ತುಂಬುತ್ತಿತ್ತು. ಕೆಲವೊಮ್ಮೆ ಅಣ್ಣಂದಿರ ಗೆಳೆಯ ಕೊರಗಪ್ಪಣ್ಣನು ಇಲ್ಲಿ ನಮ್ಮ ಜೊತೆಗೂಡುವುದಿತ್ತು. ನಮ್ಮ ಮನೆ ಎದುರಿನ ಗದ್ದೆಯಲ್ಲಿ ನಡೆಯುವ ಕಂಬಳದಲ್ಲಿ ಕೊರಗಪ್ಪಣ್ಣ ಕಂಬಳದ ಕೋಣವನ್ನು ಓಡಿಸುತ್ತಿದ್ದರು. ಒಮ್ಮೆ ವಿಜಯಿಯೂ ಆಗಿದ್ದರು. ರಸ್ತೆಯಿಂದ ಈ ಗದ್ದೆಗಿಳಿಯುವಲ್ಲಿ ದಿಬ್ಬದ ಮೇಲೆ ಹುಣಸೆಹಣ್ಣಿನ ಮರವಿದ್ದು ಕರೆಗಾಳಿ ಬೀಸುವಾಗ ಹುಣಸೆಹಣ್ಣುಗಳು ಟಪಟಪನೆ ಕೆಳಗುದುರುತ್ತಿದ್ದವು. ಮರದ ಕೆಳಗೆ ಪೊಟ್ಟು ಬಾವಿಯೊಂದಿದ್ದು ನಾವು ನೋಡುತ್ತಿರುವಂತೆಯೇ ಹಾವುಗಳು ಅದರೊಳಗೆ ಸರಿದು ಹೋಗುತ್ತಿದ್ದವು. ಮನೆಯ ಹಿಂದೆ ಹಿತ್ತಿಲ ಅಂಚಿಗಿದ್ದ ತೆಂಗುಗಳಲ್ಲಿ ಒಂದು ತೆಂಗು ದರೆಯ ಮೇಲಕ್ಕೆ ಅಡ್ಡಲಾಗಿ ಒರಗಿಕೊಂಡಂತೆ ಗದ್ದೆಯ ಮೇಲೆ ಬಾಗಿತ್ತು. ನಾವು ಆ ತೆಂಗಿನ ಮೈ ಮೇಲೆ ಕವುಚಿ ಒರಗಿ ಮುಂದು ಮುಂದಕ್ಕೆ ಹೋಗಿ ಮತ್ತೆ ನೆಟ್ಟಗೆ ಕುಳಿತು ಜಿಗುತ್ತಿದ್ದೆವು. ಮಳೆಗಾಲದ ದಿನಗಳಲ್ಲಿ ಗದ್ದೆಯಲ್ಲಿ ಹೊಳೆ ನೀರು ತುಂಬಿಕೊಂಡಾಗ, ನೀರಲ್ಲಿ ಗಾಳಿಯಲ್ಲೇ ಬೀಸಿದಾಗೆಲ್ಲ ಈ ತೆಂಗಿನ ಪ್ರತಿಬಿಂಬ ನೀರಲ್ಲಿ ಹಾವು ಹರಿದಂತೆಯೇ ಕಾಣಿಸುತ್ತಿತ್ತು. ದರೆಯ ಅಂಚಿಗೆ ನಿಂತು ಹೀಗೆ ಹಾವಿನಂತೆ ಆಡುವ ಆ ಪ್ರತಿಬಿಂಬವನ್ನು ನೋಡುವುದು ನನಗೆ ಬಲು ಇಷ್ಟವಾಗಿತ್ತು. ನನ್ನ ಪ್ರೀತಿಯ ಆ ತೆಂಗಿನ ಮರ ಇಲ್ಲವಾಗಿ ಎಷ್ಟೋ ವರ್ಷಗಳು ಸಂದರೂ ಈಗಲೂ ಕೆಲವೊಮ್ಮೆ ಅದು ನನ್ನ ಕನಸಲ್ಲಿ ಕಾಣುವುದಿದೆ. ಗದ್ದೆಯಲ್ಲಿ ಹೊಳೆಯ ಪ್ರವಾಹದ ನೀರು ಕೆಂಪಗೆ ತುಂಬಿಕೊಂಡಾಗಲೂ ನಾವು ಮಕ್ಕಳು ಆ ನೀರಲ್ಲಿ ಮನಸೋ ಇಚ್ಛೆ ಈಜಾಟ ಎಂದುಕೊಂಡು ಆಡುವುದಿತ್ತು. ಈ ನೀರಾಟಕ್ಕೆ ನಮಗೆ ಯಾವುದೇ ಪ್ರತಿಬಂಧ ಇರಲಿಲ್ಲ. ಊಟದ ಸಮಯಕ್ಕೆ ಮನೆ ಸೇರಿಕೊಂಡರಾಯಿತು. ಈಗ ನಮ್ಮ ನೀರಾಟವನ್ನು ನೆನೆಯುವಾಗ ನಮ್ಮ ಮಕ್ಕಳನ್ನು ನಾವು ಹೀಗೆ ಮುಕ್ತವಾಗಿ ಆಡಲು ಬಿಟ್ಟೇವೆ ಎಂಬ ಪ್ರಶ್ನೆ ಕಾಡದಿರುವುದಿಲ್ಲ. ಹಿರಿಯರ ವಾತ್ಸಲ್ಯದ ಸರೆಯ ಒಡನಾಡಿಗಳ ಪ್ರೀತಿ ಬಾಂಧವ್ಯದ ಪ್ರಕೃತಿಯ ಮಡಿಲ ಸ್ವಚ್ಛಂದ ಆಟ ನಲಿವಿನ ಮುಕ್ತ ಬಾಲ್ಯವದು ಮರೆತೀತಾದರೂ ಎಂತು ಮುಂದುವರಿಯಲಿದೆ.